ಮನೆ ಇಲ್ಲಿ ಬಂದೆ ಸುಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದ ಬಾಗಿಲಿರಿಸಿಹ ತಳ್ಳ ಮನೆ ಇದು, ಮುದದಿಂದ ಓಲಾಡು ಸುಳ್ಳು ಮನೆ. ಇದಿರಾಗಿ ಬೈಕುಂಠ ವಾಸ ಮಾಡುವಂಥ ಪದುಮನಾಭನ ದಿವ್ಯ ಬದುಕು ಮನೆ, ಪದುಮನಾಭನ ದಿವ್ಯ ಬದುಕು ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ